ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಕೇಳುಗರೆ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಸಂಭ್ರಮ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ರವಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಕೇಳುಗರೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಇಂದಿನಿಂದ ಆರಂಭವಾಗಿದ್ದು 20 ಸೆಪ್ಟೆಂಬರ್ವರೆಗೆ 4 ದಿನಗಳ ಕಾಲ ನಡೆಯಲಿದೆ. ಇಂದಿನ ಕೃಷಿ ಮೇಳ ಉದ್ಘಾಟನೆಯ ನಂತರ ಕುಲಸಚಿವರಾದ ಶ್ರೀ ಶಿವಾನಂದ ಕರಾಳೆ ಅವರು ಮಾತನಾಡುತ್ತಾ, ನಾನು ಶಿವಾನಂದ ಕರಾಳೆ ಅಂತ, ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ 17-20 ಕೃಷಿ ಮೇಳವನ್ನು ಈ ವರ್ಷ ಆಯೋಜಿಸಿದ್ದೀವಿ. ಈ ವರ್ಷ ಸುಮಾರು 10 ಲಕ್ಷ ಜನ ಬರ್ಬೋದೆಂದು, ರೈತರು ಬರ್ಬೋದೆಂದು, ಪಾಲ್ಗೊಳ್ಬೋದೆಂದು ನಿರೀಕ್ಷೆಯನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಕೃಷಿ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಫಲಪುಷ್ಪ ಪ್ರದರ್ಶನ, ತೋಟಗಾರಿಕೆ ಮೇಳ, ಅದರ ಜೊತೆಗೆ 600 ಸ್ಟಾಲ್ಸ್ಗಳನ್ನು ನಾವು ನಿರ್ಮಿಸಿದ್ದೀವಿ. ಸುಮಾರು 1,000 ಜನ ಪೊಲೀಸರ ಬಂದೋಬಸ್ತಿ ಈ ಒಂದು ಕೃಷಿ ಮೇಳದಲ್ಲಿದೆ. ರೈತರಿಗಾಗಿ ಹೊಸ ಹೊಸ ತಂತ್ರಜ್ಞಾನಗಳು ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಯಾವ ಒಂದು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ರೈತರಿಗೆ ಬೀಜ ಮಾರಾಟ ಮತ್ತು ವಿವಿಧ ಸಸಿಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು, ತಂತ್ರಜ್ಞಾನವನ್ನು ರೈತರಿಗೆ ಹಸ್ತಾಂತರಿಸುವುದು ಈ ಒಂದು ನಮ್ಮ ಕೃಷಿ ಮೇಳದ ಮೂಲ ಉದ್ದೇಶ ಆಗಿದೆ. ಮುಖ್ಯವಾಗಿ ವಿವಿಧ ಜಿಲ್ಲೆಯ ರೈತರು ಈ ಒಂದು ಕೃಷಿ ಮೇಳಕ್ಕೆ ಆಗಮಿಸಿ ತಮ್ಮ ಸಹಕಾರವನ್ನು ಕೊಡುತ್ತಾ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಅವರು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಂತ ಅವರಲ್ಲಿ ರೈತರಲ್ಲಿ ವಿನಂತಿಸಿಕೊಳ್ತೇವೆ. ಕುಲಪತಿ ಶ್ರೀ ಬಸವರಾಜ್ ಅವರು ಮಾತನಾಡುತ್ತಾ, ಗೊತ್ತಿರುತ್ತೆ ಯಾಕಂದರೆ ಇಲ್ಲಿ ಬಂದಿರೋ ರೈತ ಬಾಂಧವರು. ಆಮೇಲೆ ಇದಕ್ಕಿಂತ ಮುಂಚೆ ಈಗಾಗಲೇ ನಮ್ಮ ವಿಶೇಷ ಅಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಬಿತ್ತನೆ ಬೀಜದ ಪ್ರಾಮುಖ್ಯತೆ, ಅದನ್ನು ಹೇಗೆ ಬಿರಲಿಬೇಕು, ಅದರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನೇ ಮತ್ತೆ ನಾನು ಪುನರಾವರ್ತನೆ ಮಾಡೋದು ಅಷ್ಟು ಸರಿ ಇರೋದಿಲ್ಲ. ಆದರೂ ಕೂಡ ನಮ್ಮ ಬಿತ್ತನೆ ಬೀಜ ಹೇಗೆ ನಡೀತದೆ ಅಥವಾ ಇದು ಈ ಒಂದು ಉದ್ಯಮದ ಬಗ್ಗೆ, ಒಂದು ಪ್ರಾಮುಖ್ಯತೆ ಬಗ್ಗೆ ಒಂದು 4 ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಕರ್ನಾಟಕ ರಾಜ್ಯ ತಗೊಂಡಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಈ ಏನು ಬಿತ್ತನೆ ಬೀಜದ ವಹಿವಾಟು ಆಗುತ್ತೆ, ಉದ್ಯಮ ಬಿತ್ತನೆ ಬೀಜದ ವಹಿವಾಟು ಆಗೋದು ಸುಮಾರು ಅಂದಾಜು ಪ್ರಕಾರ, ಯಾಕಂತ ಹೇಳಿದ್ರೆ ಇದನ್ನು ನಿಖರವಾಗಿ ಯಾರು ಅಂದಾಜು ಮಾಡೋಕ್ಕಾಗೋದಿಲ್ಲ, ಸುಮಾರು 600 ಕೋಟಿಗಿಂತ ಜಾಸ್ತಿ ಮಿಗಿಲಾಗಿ ಈ ವ್ಯವಹಾರ ನಡೀತಾ ಇದೆ. ಆಮೇಲೆ ಇದರಲ್ಲಿ ಈ ಬೀಜೋತ್ಪಾದನೆಯಲ್ಲಿ ಸುಮಾರು 200 ಕಂಪನಿಗಳಿಗಿಂತ ಹೆಚ್ಚು ಭಾಗವಹಿಸ್ತಾ ಇದೆ. ಅದರಲ್ಲಿ ಹೆಚ್ಚಾಗಿ ಎಲ್ಲ ಖಾಸಗಿ ಕಂಪನಿಗಳು. ಸಾರ್ವಜನಿಕ ವಲಯಕ್ಕೆ ಬಂದಾಗ ಕೇವಲ ಒಂದು ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು, ರಾಷ್ಟ್ರೀಯ ಕೃಷಿ ಬೀಜ ನಿಗಮ ಹಾಗೂ ವಿಶ್ವವಿದ್ಯಾಲಯಗಳು, ಕರ್ನಾಟಕ ಆಯಿಲ್ ಫೆಡರೇಷನ್, ಈ ಥರ ಕೆಲವು ಸಾರ್ವಜನಿಕ ವಲಯಗಳು ಬೀಜೋತ್ಪಾದನೆಯಲ್ಲಿ ತೊಡಗಿದೆ. ಈಗ ಬೀಜೋತ್ಪಾದನೆಗೆ ಬಂದಾಗ ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯಾವ ರೀತಿ ಒಂದು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವ ಅನೇಕ ರಾಜ್ಯಗಳಲ್ಲಿ ಕರ್ನಾಟಕ, ಕೆಲವೇ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ತನ್ನ ಒಂದು ರಾಜ್ಯ ಯೋಜನೆಯಲ್ಲಿ ಬಿತ್ತನೆ ಬೀಜವನ್ನು ರೈತರಿಗೆ ಸಹಾಯಧನದಲ್ಲಿ ಕೊಡೋದಕ್ಕೆ ಒಂದು ಸಪ್ರೇಟ್ ಆಗಿರುವಂಥ ಅಥವಾ ಒಂದು ಪ್ರತ್ಯೇಕವಾಗಿರೋ ಒಂದು ಯೋಜನೆ ಇರುವಂಥ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಇದಕ್ಕೆ ಸಾಕಷ್ಟು ವರ್ಷಗಳಿಂದ, ಇದು ಸುಮಾರು 2004-05 ಪ್ರಾರಂಭವಾಗಿದೆ ಈ ಯೋಜನೆ. ಬಟ್ ಇವಾಗ ನಾವು ನೋಡಿದಾಗ ಕಳೆದ ಕೆಲವು ಸಾಲುಗಳಲ್ಲಿ ನೋಡಿದಾಗ ಪ್ರತಿ ವರ್ಷ ಇದಕ್ಕೆ ಸುಮಾರು 180-200 ಕೋಟಿ ಬರೀ ಸಹಾಯಧನಕ್ಕೆ ನಮ್ಮ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ. ಇದು ರಾಜ್ಯ ಸರ್ಕಾರ ಸುಮಾರು 180-200 ಕೋಟಿ ಕೊಡುವಂಥ ನಮ್ಮ ದೇಶದಲ್ಲಿ ತಗೊಂಡಾಗ ಭಾಳಷ್ಟು ರಾಜ್ಯಗಳು ಇಲ್ಲ. ಎರಡನೇದಾಗಿ ಬಂದಾಗ ನಮ್ಮದು ಇವಾಗ 180 ಕೋಟಿ ಏನು ಸಹಾಯಧನ ಕೊಡ್ತೀವಿ ಇದು ಒಂದಾದರೆ, ಆಮೇಲೆ ಪ್ರೋತ್ಸಾಹ ಧನ. ಈಗ ಹೊಸದಾಗಿ ಬಿಡುಗಡೆ ಮಾಡಿರುವಂಥ ತಳಿಗಳು ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ ತಾವು ಈಗಾಗಲೇ ಬೇರೆ ಬೇರೆ ಸ್ಟಾಲ್ಗೆ ಹೋದಾಗ ಅಥವಾ ಈಗ ಈ ಮುಂದೆ ಮಾತಾಡಿರೋರು ಹೇಳಿದರೆ ಸಾಕಷ್ಟು ಹೊಸ ತಳಿಗಳು ಬಂದಿದೆ. ಅದು ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿರ್ಬೋದು ಅಥವಾ ಬೇರೆ ಸಂಶೋಧನಾ ಕೇಂದ್ರದಿಂದ ಬಂದಿರ್ಬೋದು. ಈ ಹೊಸ ತಳಿಗಳನ್ನ ಬೆಳೆದ ರೈತರಿಗೂ ಕೂಡ ಪ್ರೋತ್ಸಾಹನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದಕ್ಕೂ ಕೂಡ ಸುಮಾರು ರಾಜ್ಯದಲ್ಲಿ ನಾವು ಒಟ್ಟಾರೆ ಹೇಳೋದಾದರೆ ಸುಮಾರು ಒಂದು ವರ್ಷಕ್ಕೆ 18-20 ಕೋಟಿ ರೂಪಾಯಿ ಕೇವಲ ಬೀಜೋತ್ಪಾದನೆ ಮಾಡಿರುವ ರೈತರಿಗೆ ಪ್ರೋತ್ಸಾಹನವನ್ನು ನಾವು ಸತತವಾಗಿ ಕಳೆದ ಹಲವು ಸಾಲುಗಳಿಂದ ನಾವು ಕೊಡ್ತಾ ಬಂದಿದ್ದೀವಿ. ಈಗ ನಾನು ಹೇಳಿದ್ದು 180-200 ಕೋಟಿ ಯಾವ ಬಿತ್ತನೆ ಬೀಜಕ್ಕೆ ಅಂತ ಹೇಳಿದ್ರೆ, ನಾವು ರೈತ ಸಂಪರ್ಕ ಕೇಂದ್ರ ಮೂಲಕ ನಾವು ರೈತರಿಗೆ ಪ್ರಮುಖವಾಗಿ ತಮಗೆ ಗೊತ್ತಿದೆ ಸುಮಾರು 16 ಬೆಳೆಗಳಿಗೆ ನಾವು ಈ ಸಹಾಯಧನವನ್ನು ಕೊಡ್ತೀವಿ. ವರ್ಷವಾರು ನಾವು ಮುಂಗಾರು ಹಿಂಗಾರು ತಗೊಂಡಾಗ ಸರಿ ಸುಮಾರು ನಮ್ಮಲ್ಲಿ 7 ಲಕ್ಷ ಕ್ವಿಂಟಲ್ ನಾವು ಬಿತ್ತನೆ ಬೀಜವನ್ನು ಕೇವಲ ರೈತ ಸಂಪರ್ಕ ಕೇಂದ್ರಗಳಿಂದ ನಾವು ವಿತರಣೆ ಮಾಡ್ತೀವಿ. ಇದು ಬಿತ್ತನೆ ಬೀಜವನ್ನು ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡೋದು ಕೇವಲ ಒಂದು ಭಾಗ ಅಷ್ಟೇ. ಇದಲ್ಲದೆ ಬೇರೆ ಬೇರೆ ಖಾಸಗಿ ಕಂಪನಿಗಳಿರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಸಂಸ್ಥೆಗಳು ಕೂಡ ಬಿತ್ತನೆ ಬೀಜವನ್ನು ಮಾಡ್ತಾ ಇದೆ. ಇದರಲ್ಲಿ ನಾವು ಏನು ಪ್ರಮಾಣೀಕೃತ ಬಿತ್ತನೆ ಬೀಜ ನಾನು ಈಗ ಹೇಳಿರುವಂಥದ್ದು ಹೆಚ್ಚಾಗಿ ಮಾರಾಟ ಮಾಡುವಂಥದ್ದು ಅಥವಾ ನಾವು ಬೀಜೋತ್ಪಾದನೆ ಮಾಡುವಂಥದ್ದು ಪ್ರಮಾಣೀಕರಣಕ್ಕೆ ಬಂದಾಗ ಈಗ ನಮ್ಮ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಕೂಡ ನಮ್ಮ ರಾಜ್ಯದ ದೇಶದಲ್ಲಿ ಒಂದು 3-4 ಒಳ್ಳೆ ರಾಜ್ಯಗಳಲ್ಲಿ ಇರುವಂಥ ಪ್ರಮಾಣೀಕರಣ ಸಂಸ್ಥೆ ಕೂಡ ನಮ್ಮಲ್ಲಿದೆ. ಅದರಲ್ಲಿ ಕೂಡ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನು ರೈತರು ಉಪಯೋಗಿಸಿಕೊಂಡು ಬಿತ್ತನೆ ಮಾಡಿದಲ್ಲಿ ಅವರು ಏನು ಒಂದು ನಮ್ಮ ಗುಣಮಟ್ಟ ಇರುತ್ತೆ, ಗುಣಮಟ್ಟದ ಬಗ್ಗೆ ನಿಶ್ಚಿಂತೆಯಿಂದ ಇರ್ಬೋದು ಹಾಗೂ ಅದರಲ್ಲಿ ಒಳ್ಳೆ ಒಂದು ಇಳುವರಿ ಪಡೆಯಲಿಕ್ಕೂ ಕೂಡ ಸಹಾಯಕ ಆಗುತ್ತದೆ. ನಾನು ಇಲ್ಲಿ ಬಂದ ರೈತರಲ್ಲಿ ಇಷ್ಟೇ ನಾನು ಕೇಳ್ಕೊಳ್ಳೋದು, ಹೆಚ್ಚಾಗಿ ಯಾವುದು ಬಿತ್ತನೆ ಬೀಜವನ್ನು ತಾವು ಉಪಯೋಗಿಸ್ತೀರಾ, ಹೆಚ್ಚು ಹೆಚ್ಚಾಗಿ ನಮ್ಮ ಈ ಸಾರ್ವಜನಿಕ ವಲಯದಿಂದ ಬಿಡುಗಡೆ ಆದ ಆಮೇಲೆ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನು ನೀವು ತಮ್ಮ ಹೊಲದಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಬೆಳೆದಲ್ಲಿ ನಿಮಗೆ ಏನು ಇಳುವರಿ ಹೆಚ್ಚು ಬರಲಿಕ್ಕೆ ಬೇರೆ ಬೇರೆ ತಾಂತ್ರಿಕತೆಗಳಿದೆ, ಅದರಲ್ಲಿ ಒಳ್ಳೆಯ ಪ್ರಮಾಣೀಕೃತ ಬಿತ್ತನೆ ಬೀಜ ಉಪಯೋಗಿಸೋದು ಕೂಡ ಒಂದು ಉತ್ತಮವಾದ ಒಂದು ತಾಂತ್ರಿಕತೆ. ಆದ್ದರಿಂದ ನಮ್ಮ ಈ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನು ಆದಷ್ಟು ಹೆಚ್ಚಾಗಿ ರೈತರು ಉಪಯೋಗಿಸ್ಕೊಂಡು ಅದರದ್ದು ಲಾಭವನ್ನು ಪಡ್ಕೊಂಡು ಉತ್ತಮ ಇಳುವರಿ ಪಡಿಬೇಕು ಅಂತ ನಾನು ಕೇಳ್ಕೊಳ್ತಾ ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದುವರೆಗೆ ಧಾರವಾಡ ಕೃಷಿ ಮೇಳದಲ್ಲಿನ ಇಂದಿನ ದೈನಂದಿನ ವರದಿ ಕೇಳಿದಿರಿ. ಇದರಲ್ಲಿ ಕುಲಸಚಿವರಾದ ಶ್ರೀ ಶಿವಾನಂದ ಕರಾಳೆ ಹಾಗೂ ಕುಲಪತಿಗಳಾದ ಶ್ರೀ ಬಸವರಾಜ್ ಅವರ ಮಾತುಗಳನ್ನು ತಾವು ಆಲಿಸಿದಿರಿ. ಈಗ ಯಕ್ಷಗಾನ ಸೂತ್ರದ ಬೊಂಬೆ ಆಟ ಪ್ರಸ್ತುತಪಡಿಸುತ್ತಾರೆ ಹರಪನಹಳ್ಳಿ ತಾಲೂಕು ಹಲುವಾಗಿಲಿನ ಅಧಿಕಾರ ಬಸಲಿಂಗಪ್ಪ ಮತ್ತು ಸಂಗಡಿಗರು. ಕಮಲ ಸಮೀಪಿಸುವಂತೆ ಕಾಣುತ್ತದೆಯಲ್ಲ ಕರ್ಣರಾಜ, ಈ ನಿನ್ನ ಸೋಲಿಗೆ ಕಾರಣವೇನೆಂಬುದನ್ನು ತಿಳಿಸು. ಕೌರವೇಶ್ವರ, ಇಂದಿನ ದೇವು ಪಾಂಡವರ ಪರಾಕ್ರಮದಿಂದಲ್ಲ, ಗಾರುಡಿಗನಾದ ಕೃಷ್ಣನ ಕಪಟ ಸಾರಥ್ಯದಿಂದ ವಿಜಯವಾಗಿದ್ದವರು. ನನಗೂ ಕೃಷ್ಣನ ಸಾರಥ್ಯವನ್ನು ಮೀರುವಂತಹ ಸಾಹಸಿಯಾದ ಸಾರಥ್ಯವನ್ನು ದೊರಕಿಸಿಕೊಂಡಿದ್ದಾದ್ರೆ ನಾಳಿನ ಯುದ್ಧದಲ್ಲಿಯೇ ಪಾಂಡವರನ್ನು ಭೂತಗಳಿಗೆ ಔತಣಪಡಿಸಿ ವಿಜಯವನ್ನು ನಿನ್ನ ಸಂಧಿಗೆ ಬರ್ತೇನೆ. ಹಾಪು ಭಾಪು ಕರ್ಣರಾಜ, ನಿನ್ನ ಪೌರುಷದ ನುಡಿಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ಕೇಳು ಕರ್ಣ, ನನ್ನ ಸೇನಾ ಸಮೂಹದಲ್ಲಿ ನಿನಗೆ ಕೃಷ್ಣನಿಗೆ ಸಮನಾದ ಸಾರಥಿಯು ಯಾರೆಂದು ನಮ್ಮ ಸೇನಾ ಸಮೂಹದಲ್ಲಿ ತೋರಿಸಿಕೊಟ್ಟರೆ ಆತನನ್ನು ನಿನಗೆ ಸಾರಥಿಯನ್ನಾಗಿ ಒದಗಿಸುತ್ತೇನೆ. ಹೇಳು ಯಾರೆಂಬುದನ್ನು. ಕ್ಷತ್ರಿಯನು, ಅಶ್ವಶಾಸ್ತ್ರ ಬಲ್ಲವನು, ಮಾದ್ರಾಧೀಶದ ಶಲ್ಯಭೂವರನ್ನು ಸಾರಥ್ಯವು ನನಗೆ ದೊರಕಿದ್ದಾದ್ರೆ ನಾಳೆ ಆ ಪಾಂಡವರನ್ನ ಏನು ಮಾಡುವೆ? ತೃಣಕ್ಕೆ ಸಮವೇನಾಗರ್ಜುನನ, ತೃಣಕ್ಕೆ ಸಮವೇನಾಗರ್ಜುನನ, ಕಣಗಿಣಗಳಿ ಭಟ ಸೂತನಾದರೆ ರಣಧಿಯಣದೌತಣವ ಉಂಬಿಸುವ ಜಂಬು ಗಗಾಕ ಸಂತತಿಗೆ. ಕುಣಿ ಕುಣಿದು ಹಂಸ ಜನ ತರ್ಕೈಸು ಚಿಂತೆಂದ ಕುರುಪತಿ, ನಾಳಿನ ನನ್ನ ಸಂಗ್ರಾಮದಲ್ಲಿ ಶಲ್ಯ ಸಾರಥ್ಯವು ನನಗೆ ದೊರಕಿದ್ದಾದ್ರೆ ಅರ್ಜುನನು ಬಿಡುವ ಪಾಶುಪತಾಸ್ತ್ರ ಮಹಾಸ್ತ್ರಗಳನ್ನು ತೃಣಕ್ಕೆ ಸಮಾನವಾಗಿ ಕಂಡು ಆ ಪಾಂಡವ ಸೇನೆಯನ್ನು ಕಡಿ ಕಳೆದು ರಣದೇವತೆಗೆ ಉಣಬಡಿಸಿ ಆ ಭೂತ ಭೇದ ಪಿಶಾಚಿಗಳಿಗೆ ರಸದೌತಣವನ್ನೇ ಮಾಡಿ ಮಿಕ್ಕಾದ ಪಾಂಡವರನ್ನು ಜಯಿಸಿ ವಿಜಯ ಹೊಂದಿ ನಿನ್ನ ಸಂಧಿಗೆ ಬರ್ತೇನೆ. ಭಾಪು ಭಾಪು ಕೇಳ ರಾಜ, ನಿನ್ನಿಚ್ಛೆಯಂತೆ ನಮ್ಮ ಸೇನಾ ಸಮೂಹದಲ್ಲಿರುವ ಮಾದ್ರಾಪತಿ ಮಾದ್ರಾಧೀಶನನ್ನು ನಿಮಗೆ ಸೆಲ್ಲ ಸಾರ್ಥ್ಯನಾಗಿ ಒದಗಿಸುತ್ತೇನೆ. ಆದರೆ ನನ್ನ ಮೂರು ವಾಂಚಿತ್ತವನ್ನು ಈಡೇರಿಸುವೆಯಾ? ಸ್ವಾಮಿ ಕೇಳು. ದೋಯಾದಿಗಳಾದ ಪಾಂಡುವರಿಗೆ ಸೂಜಿಯ ಮನೆಗೆ ಹತ್ತುವಷ್ಟು ಮಣ್ಣು ಕೂಡ ಕೊಡಬಾರದು. ಎರಡನೇದಾಗಿ ಆ ಕೃಷ್ಣನ ಕಾರಸ್ಥಾನ ಮಣ್ಣುಗೂಡಿಸಿ ಈ ಕೌರವೇಶ್ವರನು ಬದುಕಿರುವಷ್ಟು ಕಾಲ ಈ ಹಸ್ತಿನಾವತಿ ಸಾಮ್ರಾಜ್ಯವು ಈ ಕೌರವೇಶ್ವರನ ಅಧೀನದಲ್ಲಿರಬೇಕು. ಇದನ್ನು ನಡೆಸಿಕೊಡುವೆಯಾ? ಕುರುಪತಿ, ನಾಳಿನ ಸಂಗ್ರಾಮದಲ್ಲಿ ಶಲ್ಯ ಸಾರಥ್ಯವು ನನಗೆ ದೊರಕಿದ್ದಾದರೆ ನನ್ನ ಯುದ್ಧವನ್ನು ಕಂಡು ದಿಕ್ಪಾಲಕರು ದಿಗ್ಭ್ರಮೆಗೊಂಡು ಆ ಅಂತರಿಕ್ಷದಲ್ಲಿರುವ ಅನಿಮಿಷಾದಿ ದೇವತೆಗಳು ಬೆರಗುಗೊಂಡು ಅರ್ಜುನನ ಸಾರಥ್ಯವನ್ನು ಮಾಡುವಂತಹ ಕೃಷ್ಣನು ಭಾಪುರೇಖರನು ನಿನ್ನಂತಹ ದುರಗನಿಗಳನ್ನು ಈ ಮೂರು ಲೋಕದಲ್ಲಿಯೇ ಕಾಣೆ ಎಂದು ಹೊಗಳುವ ಹಾಗೆ ಯುದ್ಧ ಮಾಡದಿದ್ದರೆ ನಿನ್ನ ಮಿತ್ರನಾದ ಕರ್ಣ ನಿಮ್ಮ ನಾಮಾಂಕಿತವು ನನಗೆ ನೇತಕ್ಕೆ ಆಗಲಿ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ನಾನೀಗಲೇ ಮಾದ್ರಾದೇಶನಾದ ಶಲ್ಯರಾಜನಲ್ಲಿಗೆ ಹೋಗಿ ಶಲ್ಯರಾಜನನ್ನು ನಿನಗೆ ಸಾರ್ಥಿಯಾಗಿ ಒಪ್ಪಿಸಿ ಕರೆದುಕೊಂಡು ಬರುತ್ತೇನೆ. ದೋರದಲ್ಲಿ ಶಬ್ದ ಮಾಡಲು ಕಾರಣವೇನು? ಸ್ವಾಮಿ, ಹತ್ತಿರದಿಂದ ಕೌರವೇಶ್ವರನು ಬಂದಿರುವ ಸ್ವಾಮಿ. ಅನಿರ್ಬಂಧ, ಅವರನ್ನು ಗೌರವದಿಂದ ಕರೆತೆನ್ನೆ. ಅಪ್ಪಣೆ ಮಹಾನ್. ನಮೋ ನಮೋ ಶಲ್ಯ ಭುವರ, ಈ ಕೌರವೇಶ್ವರನ ಅನಂತ ವಂದನೆಗಳು. ನಿನಗೆ ಜಯವಾಗಲಿ ಮೇರೆ ಕೇಳು. ಕೌರವೇಶ್ವರ ಮಧ್ಯರಾತ್ರಿಯಲ್ಲಿ ಅಂಗರಕ್ಷಕರು ಇಲ್ಲದೆ ಏಕಾಂಗಿಯಾಗಿ ಬರುವ ಕಾರ್ಯಭಾರವೇನಂತ ನಾನಲ್ಲಿ ಚಾರರಿಂದ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೇನಲ್ಲ ಮಾವಯ್ಯ. ಅಂತ ಸಮಯವೇ ಬಂದೊದಗಿರುವುದು ಈ ಕೌರವನಿಗೆ. ಏನಂದು ಹೇಳಲಿ ಮಾವಯ್ಯ, ನಿನ್ನಿನ ಯುದ್ಧದಲ್ಲಿ ನನ್ನ ಮಿತ್ರನಾದ ಕರ್ಣನು ಯುದ್ಧದಲ್ಲಿ ಸೋಲಾಗಿ ಬಂದಿರುವುದು ತಾವೇನು ಅರಿಯದವರೇ? ನೀವು ಎಂಥವರು? ಸೇನೆಯಲ್ಲಿಯೂ ಹೊಗಳುತ್ತಿರುವರು. ಆದುದರಿಂದ ಮಹಾವೀರರಾದ ತಮ್ಮಲ್ಲಿಗೆ ಸಹಾಯಕ್ಕಾಗಿ ಬಂದಿರುವೆನು. ಸುಯೋಧನ, ಹೊಗಳುವುದಿರಲಿ, ನನ್ನಿಂದ ನಿನಗೆ ಏನು ಸಹಾಯ ಬೇಕಾಗಿದೆ ಅಗತ್ಯ ಹೇಳು. ಮಾವಯ್ಯ ಏನಂದು ಹೇಳಲಿ? ಆ ನನ್ನ ವೈರಿಗಳಾದ ಪಾಂಡವರು ನನ್ನ ಕಂಠಕ್ಕಿಟ್ಟಿರುವ ಖಡ್ಗ ಬಾಧೆಯಿಂದ ಹೇಳಬೇಕೆಂದರೆ ಶ್ವಾಸ ಬಂದವಾಗುತ್ತದೆ. ಆದುದರಿಂದ ನೀವು ಅಭಯ ಕೊಟ್ಟಲ್ಲಿ ಧೈರ್ಯ ತಂದುಕೊಂಡು ಹೇಳುತ್ತೇನೆ. ಕ್ಷತ್ರಿಯ ವೀರರು ಮಾತು ಕೊಟ್ಟ ಮೇಲೆ ಎಂದು ವಂಚಿಸರು, ನಿನ್ನಿಷ್ಟ ಪೂರೈಸುತ್ತೇನೆ, ಹೇಳು ಏನಂದು. ಮಾವಯ್ಯ ಕೇಳು, ನಿನ್ನಿನ ಯುದ್ಧದಲ್ಲಿ ನನ್ನ ಮಿತ್ರನಾದ ಕರ್ಣನ ಸಾರಥಿಯು ಮಡಿದು ಸೋಲಾಗಿರುವುದು. ಆದುದರಿಂದ ವೀರಾದಿ ವೀರರಾದ ನೀವು ಆ ನನ್ನ ಮಿತ್ರ ಕರ್ಣನಿಗೆ ಸಾರಥಿಯಾಗಿ ನನಗೆ ಜಯ ದೊರಕಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಏನಾಡುತ್ತೀರಿ ಸುಯೋಧನ? ಉಪಾಯದಿಂದ ನನ್ನಿಂದ ಅಭಯ ಪಡೆದು ಬೇಡಿದೇನು? ರಾಜಾದಿ ರಾಜನಾದ ನಾನವರು ಆ ಕುಲಹೀನ ಕರ್ಣನಾರು. ಛೇ, ಇದು ಎಂತ ಅಸಂಭವ. ಮಾವಯ್ಯ, ಆ ರಾಧೆಯನು ಸಾಮಾನ್ಯನಲ್ಲ. ರಾಧೆ ಅಜ್ಞಾಧೇಯನು ಸಾಮಾನ್ಯನಲ್ಲ, ಸಾಕ್ಷಾತ್ ಭಾರ್ಗವರಾಮರಲ್ಲಿಯೇ ಧನುರುದ್ಯಾಭ್ಯಾಸವನ್ನು ಕಲಿತಂಥ ಮಹಾಸೂರನು. ಮಾವಯ್ಯ, ಕುಲ ಕುಲ ಕುಲವೆಂದು ಏಕೆ ತೆರೆಯುತ್ತಿರುವಿರಿ? ನೋಡಿ, ಅತ್ತ ನರನಾದ ಪಾರ್ಥನಿಗೆ ಕೃಷ್ಣನು ಸಾರಥಿಯಾಗಿ ಪಾಂಡವ ಸ್ಥಾಪನಾಚಾರ್ಯನೆಂಬ ಬಿರುದನ್ನು ಹೇಗೆ ಪಡೆದಿರುವರು, ಹಾಗೆ ನೀವು ನನ್ನ ಮಿತ್ರನಾದ ಕರ್ಣನಿಗೆ ಸಾರಥಿಯಾಗಿ ಕುರುಕುಲೋದ್ಧಾರಕನೆಂಬ ಬಿರುದನ್ನು ಪಡೆದುಕೊಳ್ಳಬಾರದೆ? ಆಗಲಿ, ಕ್ಷತ್ರಿಯ ವೀರರು ಮಾತು ಕೊಟ್ಟ ಮೇಲೆ ಎಂದು ವಂಚಿಸರು. ನಿನ್ನಿಷ್ಟದಂತೆ ಸಾರಥಿ ನಾನಾಗುತ್ತೇನೆ. ಆದರೆ ಒಂದು ಮಾತು ಮಾತ್ರ ನೆನಪಿರಲಿ. ಏನದು? ಸಾರಥಿ ನಾನಾದರೂ ಶತ್ರು ಸಂಹಾರ ತಂತ್ರವನ್ನು ನಾನು ಹೇಳಿದಂತೆ ಆ ಕರ್ಣನು ಪಾಲಿಸತಕ್ಕದ್ದು. ಒಂದು ವೇಳೆ ನನ್ನ ಮಾತಿಗೆ ಎದುರು ಉತ್ತರ ಕೊಟ್ಟಲ್ಲಿ ಆ ಕ್ಷಣದಿಂದಲೇ ರಥ ಬಿಡಿದು ಹಿಂದಿರುಗುತ್ತೇನೆ. ಹಾಗೆ ಆಗಲಿ ಮಾವಯ್ಯ, ಹಿರಿಯವರಾದ ನಿಮ್ಮ ಮಾತನ್ನೇ ಮನ್ನಿಸಬೇಕೆಂದ ನನ್ನ ಮಿತ್ರನಾದ ಕರ್ಣನಿಗೆ ಹೇಳುತ್ತೇನೆ. ನಡೆಯಿರಿ, ನಿಮ್ಮ ಇರುವರನ್ನು ಬೆಳೆಸುತ್ತೇನೆ. ಕರ್ಣರಾಜ, ನಿನ್ನಿಚ್ಛೆಯಂತೆ ವೀರರು ಪರಾಕ್ರಮಿಗಳು ಚತುರರಾದ ಶಲ್ಯಭುವರನ್ನೇ ನಿನಗೆ ಸಾರಥಿಯಾಗಿಸಿ ಒಪ್ಪಿಸಿದ್ದೇನೆ. ನೀವು ವೀರವರು ಸೇರಿ ನನಗೆ ಜಯ ದೊರಕಿಸಿ ಕೊಡಿ. ಆಗಲಿ ಸ್ವಾಮಿ, ನಿನ್ನಿಚ್ಛೆ. ಶಲ್ಯರಾಜ, ಬೇಗನೆ ನಮ್ಮ ರಥವನ್ನು ಯುದ್ಧರಂಗ ತಯಾರಿಸು. ಅಪ್ಪಣೆ ಮಹಾನ್. ಏನು ಆಶ್ಚರ್ಯವಿದು, ಏನು ಆಶ್ಚರ್ಯವಿದು? ಹಾಯ್ ಧ್ರುವಿದೆಯೇ, ಒಡವಿ ಕಂಪಿಸಿದ ಸ್ವ ಮಲಗಿದ್ದು ಎಡಕ್ಕೆ ವಾಯಸ ಗಮಿಸಲ ವಿಭದಕ್ಷಿಯಲ್ಲಿ ಜಲತು ಬಿರುಗಾಳಿ. ಹಾಯ್ ಹಾಯ್ ಧ್ರುವಿದೆಯೇ, ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಭೂಮಿ ನಡುಕುತ್ತಿರುವುದು, ಭೂಮಿಗೂ ಆಕಾಶಕ್ಕೂ ಕೆಂದೂಳ ಬೆರಗಿರುವುದು, ಕುದುರೆಗಳು ಕುಸಿದು ಮಲಗಿದವು, ಆನೆಗಳು ಕಣ್ಣೀರಿಡತೊಡಗಿದವು, ಎಡಕ್ಕೆ ಹೋಗುವ ಕಾಕದರ್ಶನ, ಇವು ಎಲ್ಲವನ್ನೂ ನೋಡಿದರೆ ನಮಗೆ ಜಯ ದೊರಕುವುದು. ಅದೆಂತೋ ಕಾಣೆ ಕರ್ಣ. ಸಾರ್ವಭೌಮ, ಶಕುನಾವ ಶಕುನಗಳೆಲ್ಲವೂ ಹೇಡಿಗಳ ಲಕ್ಷಣವು. ಬರುತ್ತಿರುವ ಅಪಜಯಗಳನ್ನು ಲೆಕ್ಕಿಸದೆ ಯುದ್ಧ ಮಾಡುವುದೇ ವೀರನ ನೀತಿಯು. ಎರೈ, ಕೇಳಿದ್ರ ಕೌರವ ಮಹಾರಾಜನ ಕಳವಳವನ್ನು. ವೀರರಾದ ಸೈನಿಕರೇ, ಈ ಪ್ರಪಂಚದಲ್ಲಿ ತಂದೆ ತಾಯಿ ಹೆಂಡರು ಮಕ್ಕಳೆಂಬ ವ್ಯಾಮೋಹವುಳ್ಳವರೆಲ್ಲರೂ ಹಿಂದೆ ಸರಿಯಿರಿ. ಕುರು ಸಾರ್ವಭೌಮನ ವಿಜಯಕ್ಕಾಗಿ ಹೋರಾಡುವಂತ ವೀರರು ಎನ್ನುವ ಯುದ್ಧಕ್ಕೆ ಬನ್ನಿ. ಶಲ್ಯರಾಜ, ಹಾರಿಸಿನ ಮರ ಎನ್ನ ವೀರ ಸೈನಿಕರೇ, ಇನ್ನು ತಡಮಾಡದೆ ನನ್ನ ವೈರಿಯಾದ ಪಾರ್ಥನನ್ನು ನನಗೆ ತೋರಿಸಿಕೊಟ್ಟವರಿಗೆ ಬೇಡಿದವರಿಗೆ ಬೇಡಿದ ಬಹುಮಾನವನ್ನು ಕೊಡ್ತೇನೆ. ಏನಾಡುತ್ತಿರುವೆ ಕರ್ಣರಾಜ, ಬರೀ ಬಾಯಿ ಚಪಲ ತೀರಿಸಿಕೊಂಡಲ್ಲಿ ಆ ಪಾರ್ಥನನ್ನು ಗೆದ್ದಂತಾಯಿತೆ. ಕೇಳು, ಹಿಂದೆ ಮಾತೆ ಇಷ್ಟಾರ್ಥಕ್ಕೋಸ್ಕರ ಭೂಮಿ ಆಕಾಶಕ್ಕೂ ಸರಳ ಸೇತುವೆಯನ್ನೇ ಕಟ್ಟಿ ದೇವಲೋಕದಲ್ಲಿರುವ ಐರಾವತ ಕಾಮದಿನ ಕಲ್ಪವೃಕ್ಷಾದಿಗಳನ್ನು ಧರೆಗಿಳಿಸಿದವನು ಶಿವನೊಡನೆ ಹೋರಾಡಿ ಪಾರ್ಶುಪತ ಅಸ್ತ್ರವನ್ನು ಪಡೆದಂತ ಕಡುಗಲಿ ಅವನೆದುರು ಈ ಮಾತನ್ನಾಡಿ ಬದುಕುಳಿ ಅಷ್ಟೇ. ಓ ಸ್ವಾಮಿತ್ರೋಹಿ, ನನ್ನ ಪರಾಕ್ರಮದಲ್ಲಿಯೇ ನಿನಗೆ ಶಂಕೆಯೇ? ನಾನಂಥವನನ್ನು ನನ್ನ ಕರದಲ್ಲಿರುವ ಕ್ರೂರಾದ ಖಡ್ಗದಿಂದ ನಿನ್ನ ತಲೆಯನ್ನೇ ತಲೆಗೊರಗಿಸಿ ಮುಂದೆ ಯುದ್ಧ ಮಾಡಲು ಮುಂದಾಗುತ್ತೇನೆ. ಮಾಡುತ್ತಾ ಶಾಂತನಾಗು. ನಮ್ಮ ನಮ್ಮೊಳಗೆ ಕಲಹ ತಂದುಕೊಂಡು ಅನ್ಯ ಶತ್ರುಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುವುದಲ್ಲವೇ ಕರ್ಣರಾಜ, ಶಾಂತನಾಗು. ಹಿರಿಯರ ಮಾತನ್ನು ಮನ್ನಿಸಬೇಕೆಂದು ನಾನು ನಿನಗೆ ಮೊದಲು ಹೇಳಲ್ಲವೇ ಚೆಲ್ಲೆಭವರ. ಹಿರಿಯವನಾದ ಕರ್ಣನ ಮಾತನ್ನು ಲೆಕ್ಕಿಸದೆ ನನಗೆ ಜಯ ದೊರಕಿಸಿಕೊಡಲು ಮುಂದಾಗಿರಿ. ಏರಿ ರಥವನ್ನು, ಏರಿ. ಏನವಶ್ಚರ್ಯವನು, ನಾನು ಬಿಡುತ್ತಿರುವ ಕ್ರೂರಾದ ಅಸ್ತ್ರಗಳಿಗೆ ಪಾಂಡವರ ತೆರೆಗಳೆಲ್ಲವೂ ಬಿರುಗಾಳಿಗೆ ಸಿಕ್ಕ ತೆರೆಗಳೇ ಅಂತ ಹಾರ್ತಿರುವಲ್ಲ, ನನ್ನ ವೈರಿಯೇ ಕಾಣಲನು. ನನ್ನ ಆವೇಶವನ್ನು ಕಂಡಂತ ಧರ್ಮಜನು ನನ್ನೊಡನೆ ಯುದ್ಧಕ್ಕೆ ಬರ್ತಿದ್ದಾನೆ. ಆಗರಿ ಆತನನ್ನು ಈ ಕ್ಷಣದಲ್ಲಿಯೇ ಕ್ರೂರಾದ ಅಸ್ತ್ರಗಳನ್ನು ಧರೆಗೊರಗಿಸಿ ಮುಂದೆ ನನ್ನ ವೈರಿಯಾದ ಪಾತ್ರವನ್ನು ಸ್ವಾಗತಿಸುತ್ತೇನೆ. ಮುಂದಡಿಯಿಡದಿರು. ವಿರಾಟನ ಅಡಿಗೆಯ ಮನೆಯಲ್ಲಿ ಅಕ್ಕಿಯ ಗತ್ತನ್ನು ತಿಂದು ಕೊಬ್ಬಿದ ನರೋಧಮ, ಈ ದುಶ್ಯಾಸನ ಕಥೆಯನ್ನು ಸಹಿಸು. ಏನೇ ಹೇಳಿ, ಹೆಣ್ಣು ಮಕ್ಕಳ ವಸ್ತ್ರಾಪಹರಣ ಮಾಡಿದಂತಲ್ಲ ಈ ಯುದ್ಧವು. ನೀನು ಅಂದು ತುಂಬಿದ ಸಭೆಯಲ್ಲಿ ಐವರರಸಿಯಾದ ದ್ರೌಪದಿಯ ವಸ್ತ್ರಾಪಹರಣ ಮಾಡುವ ಸಮಯದಲ್ಲಿ ನಿನ್ನನ್ನು ಯಮಲೋಕ ಕಟ್ಟುತ್ತಿದ್ದೆ. ಆದರೇನು, ಧರ್ಮಜನ ಆಜ್ಞೆ ಅಡ್ಡಿಸಿತ್ತು. ಅಂದೇ ಮೃತ್ಯು ನಿನ್ನ ಹೆಗಲೇರಿರುವುದು. ಈ ಕ್ಷಣದಲ್ಲಿಯೇ ನಿನ್ನನ್ನು ಧ್ವಂಸಗೈದು ನನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ. ಹೇಳೈ ಬಕಾಸುರ ಎಂದರ ತಿಂದು ಕೊಬ್ಬಿದ ನರೋಧಮ, ಈ ದುಶ್ಯಾಸನ ಸಾಹಸವನ್ನು ತಡವೇಕೆ ಸಿದ್ಧನ? ಎಲ್ಲವೋ ಮಾನವ ರೂಪಿ ಕ್ರೂರ ಮೃಗವೇ, ನನ್ನದೇನು ಅಲ್ಲ, ತಡವೇಕೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಯುದ್ಧಕ್ಕೆ. ನಾನೀಗ ಭೀಮನಲ್ಲ, ಆ ನರಹರಿ ರಕ್ತಹರಿ. ಎಲ್ಲವೋ ದುಶ್ಯಾಸನ, ನಾನು ಅಂದು ಮಾಡಿದ ಪ್ರತಿಜ್ಞೆಯಂತೆ ಎಂದು ನಿನ್ನ ವಕ್ಷಸ್ಥಲವನ್ನು ಒಡೆದು ರಕ್ತವನ್ನು ಕುಡಿದು ನನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ. ಯಾರಲ್ಲಿ ಮಡದಿಯಾದ ದ್ರೌಪದಿಯನ್ನು ಬರಮಾಡು. ಕಡಕ ತೈಯ ಪ್ರಾಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾಮನೋಲ್ಲಭೆ, ಇದು ಅಂದು ತುಂಬಿದ ಸಭೆಯಲ್ಲಿ ನಿನ್ನನ್ನು ಅವಮಾನಿಸಿದ ಈ ಪಾಪಿ ದುಸ್ಸಾಹಸನ ಅವಸ್ಥೆಯನ್ನು ನೋಡು ಹೇಗಾಗಿರುವುದು. ಪ್ರಾಣವಲ್ಲಭ, ನನಗೊದಗಿದ ಕಷ್ಟಗಳನ್ನು ಬಗೆಹರಿಸುವ ಗಂಡುಗಲಿ ಎಂದರೆ ನೀವೇ. ಇಂತಹ ಕ್ರೂರಿಗಳಿಗೆ ಇಂತಹುದೇ ಶಿಕ್ಷೆ ಆಗಬೇಕು. ಪ್ರಾಣವಲ್ಲಭ, ಇಂತಹ ಕ್ರೂರಿಯನ್ನು ನೀವೇ ಕೊಂದಿರಾ? ಮನೋವಲ್ಲಭೆ, ಹೌದು, ನಾನೇ ಈ ಪಾಪನ್ನು ಕೊಂದಿರುವೆನು. ಕೇಳು, ನಾನು ಅನ್ನು ಮಾಡಿದ ಪ್ರತಿಜ್ಞೆಯಂತೆ ಇವನ ರಕ್ತದಿಂದ ನಿನ್ನ ಕೇಶವನ್ನು ತೋರಿಸಿ, ಇವನ ದಂತದ ನಿನ್ನ ತಲೆ ಬಾಚಿ ನಿನ್ನ ಮುಡಿಗಟ್ಟುತ್ತೇನೆ. ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ಪ್ರೇತಮೆ? ಸಂತೋಷವಾಯಿತು ಪತಿದೇವ. ಈ ದೃಶ್ಯವನ್ನು ನೋಡೋದಕ್ಕಿಂತ ಕಣ್ಮರೆಯಾಗುವುದೇ ಒಳ್ಳೆಯದು. ನೋವಿನಲ್ಲಿರುವ ಧರ್ಮರಾಜನಲ್ಲಿಗೆ ಹೋಗೋಣ. ನಡೀರಿ ನಡೆ, ನಿನ್ನ ನಿಶ್ಚಯಂತೆ ಈಗಲೇ ಹೋಗೋಣ. ಪಾರ್ಥ ನೋಡತ್ತ, ಪುತ್ರ ಶೋಕದಿಂದ ನಮ್ಮ ಮೇಲೆ ಎರಗಿ ಬರುವಂತ ಧಾವಿಸಿ ಬರುವಂತ ಕರ್ಣನನ್ನು ಬೇಗನೆ ಕ್ರೂರವಾದ ಅಸ್ತ್ರವನ್ನು ಬಿಟ್ಟು ಯುದ್ಧವನ್ನು ಸಮಾಪ್ತಿ ಮಾಡು. ಎರವೋ ಹೇಳಿಯಾದ ಪಾರ್ಥ, ಹಿಂದೆ ನಮ್ಮ ನಾನಿಲ್ಲದ ಸಮಯದಲ್ಲಿ ಪುತ್ರನನ್ನು ಕೊಂದು, ಅಲ್ಲದೆ ನಾವು ನಿಮ್ಮ ಗುರುವಾದ ದ್ರೋಣಾಚಾರ್ಯರನ್ನು ಧರ್ಮರಾಯನಿಂದ ಹುಸಿ ಸುದ್ದಿ ಆಡಿ ಆತನನ್ನು ಕೊಂದೆ. ಅನಂತರ ಇಚ್ಛಾಮರಣಿಯಾದ ಭೀಷ್ಮರನ್ನು ನಿನ್ನ ಶಿಖಂಡಿಯ ನಪಮಾತ್ರನ್ನು ಕೊಂದೆ. ಹೀಗಿರುವಾಗ ಪಾಶುಪತಾಸ್ತ್ರದ ಆಘಾತದಿಂದ ನನ್ನ ಬದಿ ಕುಳಿಯಕೋ ನೋಡ್ತೇನೆ. ಎರವೋ ಹೇಳಿಯೇ ಎರವೋ ಪಾಪಿಯೇ, ನಿನ್ನ ಪಾಶುಪತಾಸ್ತ್ರವನ್ನು ಲೆಕ್ಕಿಸದೆ ನಾನು ಯಾವಾಗಲೂ ನಿನ್ನ ಧ್ವಂಸ ಮಾಡಬಲ್ಲೆ. ಆದರೆ ಮೋಸತನದಿಂದ ಈವರೆಗೂ ಗೆದ್ದಂತೆ ನನ್ನ ಯುದ್ಧವನ್ನು ಗೆಲ್ಲಾರೆ. ನನ್ನಲ್ಲಿರುವ ಈ ಸರ್ಪಾಸದಿಂದ ಕಂಠವನ್ನೇ ಧರೆಗುರುಗಿಸುತ್ತೇನೆ. ಎದುರಾಗ ಮೂರ್ಖ ಬಾಬು ಬಾಬು ಕರ್ಣ, ಈ ಗೌರವನ ನಿನ್ನನ್ನು ಈ ಅಂಗಾಧಿಪತಿಯನ್ನು ಆಗಿಡಿಸಿದ್ದು ಸಾರ್ಥಕವಾಯಿತು. ಅರ್ಜುನನ ತಲೆಗೆಟ್ಟ ಗುರಿಯನ್ನು ಎದೆಗೆಡು, ಅರ್ಜುನನ ಶಿರಚ್ಛೇದನ ಮಾಡು. ಓ ಎಲ್ಲ ರಾಜ ಕೇಳು, ಒಂದಾವರ್ತಿ ತೊಟ್ಟ ಬಾಣವನ್ನು ಇಟ್ಟ ಗುರಿಯನ್ನು ಬದಲಿಸಲೆಂದು ಪೂರ್ವದಲ್ಲಿ ಮಾತಿಗೆ ನಾನು ಮಾತು ಕೊಟ್ಟಿದ್ದೇನೆ. ಆದ್ದರಿಂದ ಮಾತಿಗೆ ಕೊಟ್ಟ ಮಾತಿನಿಂದ ವಂಚಿತನಾಗಿ ಮಾತೃದ್ರೋಹಿಯಾಗಲಾರೆ. ಯುದ್ಧ ಸಮಾಪ್ತಿ ಮಾಡು. ತೊಟ್ಟು ಬಿಟ್ಟ ಬಾಣವನ್ನು ಪುನಃ ತೊಟ್ಟು ಮಾತಿಗೆ ದ್ರೋಹ ಮಾಡಲಾರೆ. ಅರ್ಜುನನಿಗಿಟ್ಟ ಗುರಿಯನ್ನೇ ಅವರ ಶಿರಸ್ಸನ್ನೇ ತೆಗೆದುಕೊಂಡು ಹೋಗಲು ಸಿದ್ಧವಾಗಿ ಬರುತ್ತಿರುವುದು. ಆರ್ಭಡಿಸುತ್ತಿರುವ ಆ ಸರ್ಪಾಸ್ತ್ರಗಳಿಗೆ ಆ ರಥ ಅರ್ಜುನನು ಮುಡಿಯುತ್ತಿರುವನು. ಆದ್ದರಿಂದ ಇವನನ್ನು ನನ್ನ ರಥವನ್ನು ಭೂಮಿಗೆ ತುಳಿಯುತ್ತೇನೆ. ಮೊದಲು ನಾನೀಗಲೇ ಕಾರ್ಯವು ಕೈಮೀರುತ್ತದೆ. ಆದ್ದರಿಂದ ಈ ಆವೇಶದಲ್ಲಿರುವ ಕರ್ನಲ್ಲಿ ಹೋಗಿ ದಾನವೇ ಬೇಡಿ ಅವನ ಅಂತ್ಯಕ್ಕೆ ನಾಂದಿ ಹಾಡ್ತೇನೆ. ಓ ಕರ್ಣರಾಜ, ಈ ದೀನನಾಗಿರುವ ಬ್ರಾಹ್ಮಣನಿಗೆ ಏನಾದರೂ ದಾನವನ್ನು ಕೊಡುವನಾಗು. ಕರ್ಣರಾಜ, ಏನು ಈ ರಣಭೂಮಿಯಲ್ಲಿ ದಾನ ಕೊಡಲು ಏನಿರ್ಬೋದು? ಮಂಗಳವು ಜಯ